ಮಾಡಬೇಕು ಮಾಡಿಲ್ಲ, ಈ ಮೂರನ್ನು ಮೊಟ್ಟು ಮಾಡಿ ಅದಕ್ಕಿಂತ ಒಂದು ವಸ್ತು ಮಾಡಿ ಕೊಡ್ತೇನೆ, ಈ ಮೂರು ದೇವತೆಗಳು ಅವರು ಸೇರಿ ಬಿಡ್ತಾರೆ, ಅದರಿಂದ ನಾವು ಪ್ರಪಂಚಕ್ಕೆ ಆಕಾರ ಕೊಡ್ತೇನೆ, ಆ ಆಕಾರ ತಕ್ಕಂತೆ ಹೆಸರು ಕೊಡ್ತೇನೆ. ಅದರ ಸೃಷ್ಟಿ ಮೊದಲ ಸೃಷ್ಟಿ ಹೇಗಾಯಿತು ಅದನ್ನು ಮಾಡಿ ಆಮೇಲೆ ಸೈಷ ದೇವತಾ ಇರುವಾಗ ನಿವಾಸಿಸಿರೋ ದೇವತಾ ಅನೇನ ಜೀವೇನಾತ್ಮನ ಪ್ರವಿಶ್ಯ ವ್ಯಾಕರೋ ಿಸೋ ದೇವತಾ ತ್ರಿಭುತಂ ತ್ರಿಭುತಂ ಏಕೈಕ ಅಕರೋತ್ ಮಾಡ್ತೇನೆ ಎಂದು ಬಯಸಿದ ಭಗವತ್. ನಮ್ಮ ಬಯಕೆ ಮತ್ತು ನಮ್ಮ ಕ್ರಿಯೆಗಳಿಗೆ ಬಹಳ ಅಂತರ ಇರ್ತದೆ. ಬಯಸಿದ್ದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಿದ್ದೆಲ್ಲ ಆಗೋದಿಲ್ಲ. ಭಗವಂತ ಬಯಸಿದ ಅಂದ್ರೆ ಅದು ಆಯ್ತು ಅಂತ ಹೇಳ್ತಾರೆ. ಅವನಿಗೆ ಇಚ್ಛಾ ಜ್ಞಾನ ಕ್ರಿಯೆ ಎಲ್ಲ ಒಂದೇ ಅಲ್ವಾ? ಅಖಂಡ ಅಲ್ಲ, ಅವನ ಇಚ್ಛೆಯಿಂದ ಮತ್ತೆ ಕ್ರಿಯೆ ಅಲ್ಲ, ಇಚ್ಛೆಯೇ ಕ್ರಿಯಾರೂಪ. ಭಗವಂತ ಅವನು ಏನು ಬಯಸಿದ ಆಗಿಬಿಡ್ತದೆ. ಅದ್ರಲ್ಲಿ ಏನಾಯ್ತು ಅಂದ್ರೆ ಏನ ಸೈಷಾ ದೇವತಾ ಇಮಾ ಶಿಸ್ರೋ ದೇವತಾ ಅನೇನೆ ಜೀವೇನ ಆತ್ಮನ ಪ್ರವಿಷ್ಯ ನಾಮರೂಪೇ ವ್ಯಾಕರೋ ನಾಮರೂಪಗಳನ್ನು ಕೊಡ್ತೇನೆ, ಪ್ರಪಂಚಕ್ಕೆ ಆಕಾರ ಕೊಡ್ತೇನೆ, ಹೆಸರು ಕೊಡ್ತೇನೆ ಅಂತ ಯೋಚಿಸಿದ. ಒಂದು ಬಿಟ್ಟ ಹೇಗೆ ಮಾಡಿ ಏತಾ ಶಿಸ್ರೋ ದೇವತಾ ಈ ಮೂರು ದೇವತೆಗಳನ್ನ ಜೀವ ಪ್ರವೇಶ ಮಾಡುದು ಲಕ್ಷ್ಮಿಯೊಳಗೆ ಬ್ರಹ್ಮದೇವರೊಂದಿಗೆ ಬ್ರಹ್ಮದೇವರು ಜೀವಾತ್ಮ ದೇವರು ಜೀವ ಪ್ರವೇಶ ಮಾಡಿದೆ. ಅನೇನ ಜೀವೇನ ಆತ್ಮನ ಪ್ರವಿಷ್ಯ ಜೀವನಾಮಕ ರೂಪದಿಂದ ಲಕ್ಷ್ಮಿಯೊಳಗೆ ಪ್ರವೇಶ ಮಾಡಿದ, ಜೀವನಾಮಕ ರೂಪದಿಂದ ಚತುರ್ಮುಖರೊಳಗೆ ಪ್ರವೇಶ ಮಾಡಿದ, ಜೀವನಾಮಕ ಅನಿರುದ್ಧ ರೂಪದಿಂದ ವಾಯುದೇವರೊಳಗೆ ಪ್ರವೇಶ ಮಾಡಿದ, ಜೀವನಾಮಕ ಅನಿರುದ್ಧದಿಂದ ಶಿವನೊಳಗೆ ಪ್ರವೇಶ ಮಾಡಿದ. ಈ ಮೂರು ತತ್ವಗಳ ಅಭಿಮಾನ ದೇವತೆಗಳ ಒಳಗೆ ಜೀವನಾಮಕ ಅನಿರುದ್ಧ ರೂಪದಿಂದ ತಾನು ಪ್ರವೇಶ ಮಾಡಿದ. ಅವನು ಮಾತ್ರ ಪ್ರವೇಶ ಮಾಡಬಹುದು, ಯಾಕೆಂದ್ರೆ ಅವನು ಯಾರು ಎಲ್ಲಿ ಪ್ರವೇಶ ಮಾಡಿದ್ದು ನಿರೋಧ ಇಲ್ಲ ಅವರಿಗೆ, ಸಹ ನಕ್ವಾಪಿ ನಿರುತ್ಸಾಹ, ಎಲ್ಲಿ ಹೋಗೋದಕ್ಕೂ ತಡೆ ಇಲ್ಲ ಅವರಿಗೆ, ನೋ ಅಡ್ಮಿಷನ್ ಅದನ್ನು ಹೊರೇ ಇಲ್ಲ ಅವರಿಗೆ. ನಾವು ನಿರುತ್ಸಾಹ ಅಲ್ಲ, ಎಲ್ಲಿಯೂ ತಡೆ ಹಿಡಿಯಲ್ಪಟ್ಟವನಲ್ಲ, ಎಲ್ಲ ಕಡೆಗೂ ಹೋಗ ಬಂದವ. ಆದ್ರಿಂದ ಅವನು ಲಕ್ಷ್ಮಿಗಳನ್ನು ಪ್ರವೇಶಿಸಿಕೊಂಡ, ಬ್ರಹ್ಮದೇವರನ್ನು ಪ್ರವೇಶಿಸಿಕೊಂಡ, ವಾಯುದೇವರನ್ನು ಪ್ರವೇಶಿಸಿಕೊಂಡ, ಶಿವನನ್ನು ಪ್ರವೇಶಿಸಿಕೊಂಡ, ಅನಿರುದ್ಧನಾಗಿ ಎಲ್ಲವರೆಗೂ ತುಂಬಿದ. ತುಂಬಿ ಏನ್ ಮಾಡಿದ, ತಾಸಾಂ ದೇವದಾನ ತ್ರಿವೃತ್ತಂ ತ್ರಿವೃತ್ತಂ ಏಕೈಕ ಮಕರು, ಆ ಮೂರು ಮೂರು ಬೆಳಕಿ ಮಣ್ಣು ಬೆಳಕಿ ಬೆಳಕಿ ಮಾಡಿ ಮಣ್ಣು ಮಾಡಿದ, ಮಣ್ಣು ಬೆಳಕಿ ಬೆಳಕಿ ಮಾಡಿ ನೀರು ಮಾಡಿದ, ಮಣ್ಣು ಬೆಳಕಿ ಬೆಳಕಿ ಮಾಡಿ ಬೆಳಕಿ ಮಾಡಿದ. ಈ ಮಿಶ್ರಣವಾಗಿರತಕ್ಕಂತಹ ತೃಪ್ತಿಯಾಗಿ ತ್ರಿವೃತ್ತಂ ಏಕೈಕ, ಅದರಲ್ಲಿ ಈ ದೇವತೆಗಳು ಎಲ್ಲರೂ ಸೇರಿಕೊಂಡು ಒಂದೊಂದು ತತ್ವದಲ್ಲಿ ಈಗ ಒಂದೊಂದು ಒಬ್ಬ ಬರೆದರು, ಇದು ಮೂರು ಒಂದೇ ಆಯಿತು, ಮತ್ತೊಂದೇ ಮೂರು ಸೇರಿಕೊಂಡು ಅವರೊಳಗೆ ಕೊಡುವಂತ ಈಗ ಅದು ಹೇಗೆ ಆಯಿತು ಅಂದ್ರೆ ಒಂದೊಂದರಲ್ಲಿ ಮೂರು ಮೂರು ಇದೆ. ನೀವು ಬೆಂಕಿಯನ್ನೇ ತಗೊಂಡ್ರು ಮೊದಲಿದ ಅದರಿಂದ ನೀರು ಅಲ್ಲಿಂದ ಮಣ್ಣು, ಬೆಂಕಿಯಿಂದ ನೀರು ಬೆಂಕಿ ಅಂಶ ಮಣ್ಣಿನ ಮನೆಯಲ್ಲಿ ಬೆಂಕಿ ಅದಲ್ಲ, ಬೆಂಕಿ ಶುದ್ಧ ಬೆಂಕಿ ಅದು, ಶುದ್ಧ ಬೆಂಕಿ ಇಲ್ಲೇ ಇಲ್ಲ. ಈಗ ನಾವು ನೋಡೋ ಬೆಂಕಿಯಲ್ಲಿ ಮಣ್ಣು ನೀರು ಬೆಂಕಿ, ಯಾಕೆಂದ್ರೆ ನೋಡಿ ಬೆಂಕಿ ಶುದ್ಧ ಬೆಂಕಿ ಅಂತ ಇದ್ರೆ ಇಲ್ಲ. ನಾವು ಉಳಿಸುವ ಬೆಂಕಿಗೆ ಕಟ್ಟಿಗೆ ಮಣ್ಣಿನ ಕಟ್ಟಿಗೆಯಲ್ಲೇ ಬೆಂಕಿ ಉಳಿಯೋದು, ಏನೊಂದು ಬೇಕು ಸೇರು ಅಂದ್ರೆ ಮಣ್ಣಿನಲ್ಲೇ ಬೆಂಕಿ ಹಚ್ಚಿಕೊಳ್ಳೋದು, ಆಮೇಲೆ ಅದನ್ನೇ ಕಟ್ಟಿಗೆ ಜೊತೆ ಸಮಸ್ಯೆ ಇರುತ್ತೆ, ಹೊಗೆ ಹೊಗೆಷ್ಟವಾಗುತ್ತೆ, ಹೊಗೆ ಎಂದು ನೀರಿನ ಅಂಶ ಕಟ್ಟಿಗೆ ಅನ್ನೋದು ಮಣ್ಣಿನ ಅಂಶ, ಅದು ಸೇರಿಯೇ ಬೆಂಕಿ, ಇಂಡಿಪೆಂಡೆಂಟ್ ಬೆಂಕಿ. ಹಾಗಾಗಿ ಹೇಗೆ ಮೂರು ಭೂತಗಳು ಸೇರಿ ಒಂದು ಭೂತಾಯಿತು, ಯಥಾತನ ಸೋತಿ ಇಮಾ ತಿಸ್ರೋ ದೇವತಾ ಏಕೈ ತ್ರಿಭುತ್ರಿಗಳು ಏಕೈಕ ಭವತಿ ಕಂಠಿ ವಿಜಾನಿ, ಮೂರು ದೇವತೆಗಳು ಸೇರಿ ಒಂದು ಅಖಂಡವಾದ ವಸ್ತುವಾಗಿ ಅದರಿಂದ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅದನ್ನು ಯೋಚಿಸ್ತೇನೆ ಕೇಳು. ತೇಜಸ್ಸು, ತೇಜಸ್ಸು ಅಂದ್ರೆ ಬರೀ ಬೆಂಕಿ ಅಲ್ಲ, ಮತ್ತೆ ತೇಜಸ್ಸು ಮಣ್ಣು ನೀರು ಮಣ್ಣು ಸೇರಿ ತೇಜಸ್ಸು ಬೆಂಕಿ ಆಯಿತು. ಅಗ್ನಿ ಬರಬೇಕಾದ್ರೆ ಯದಗ್ನೇ ರೋಹಿತಂ ರೂಪಂ ತೇಜಸ್ತದ್ ರೂಪಂ ಯುಕ್ಲಂ ತದಪಾಂ ಯತ್ಕೃಷ್ಣಂ ತದಂತಸ್ಯ ಅಪಾಗಾದಗ್ನೇ ರಕ್ತತ್ವಂ ವಿಕಾರಂ ವರಂ ವಿಚಾರೋ ನಾಮಧೇಯಂ ತ್ರೀ ರೂಪಾಣಿ ಇತ್ಯೇವ ಸತ್ಯಂ. ಬೆಂಕಿ, ಬೆಂಕಿ ಅಂದ್ರೆ ಏನು? ಬೆಂಕಿ ಉರಿಯುತ್ತೆ, ಪ್ರಕಾಶವನ್ನು ನಮ್ಮ ಕಡೆ ಕಾಣುತ್ತೆ. ಕಾಣು ಅಂದ್ರೆ ಏನು? ರೂಪ ತಾನೇ ಕಾಣು, ರೂಪ ಇದ್ರೆ ಕಾಣುತ್ತಿರಲಿಲ್ಲ, ಬೆಂಕಿ ಕಾಣುತ್ತೆ. ಬೆಂಕಿಯನ್ನು ನೋಡು ಏನು ಕಾಣುತ್ತೆ ಅದು? ಹೆಚ್ಚಿನ ರೂಪ ಉರಿಯುತ್ತಪ್ಪ, ಕೆಂಪು ಮಾತ್ರವೋ ಅದು ಒಮ್ಮೊಮ್ಮೆ ಬೆಳ್ಳಗೆ ಒಮ್ಮೊಮ್ಮೆ ಕಪ್ಪು ಬೆಳಕು ಬರುತ್ತೆ, ಬ್ಲೂ ವಯಲೆಟ್ ಅಂದ್ರೆ ಸೂರ್ಯನ ಕಿರಣಗಳಲ್ಲಿ ಸೆವೆನ್ ಕಲರ್ಸ್ ಅಂತ ಏನು ಕರೀತಾರೆ ಅದೆಲ್ಲ ಬೆಂಕಿಯಲ್ಲೂ ಇದೆ. ಹೋಗ್ಲಿ, ಆ ಏಳು ಬಣ್ಣಗಳಲ್ಲಿ ಮೊದಲು ಮೂರು ಮುಖ್ಯವಾಗಿ ತಗೊಳ್ಳೋಣ. ಏನು ಒಂದು ಬೆಳ್ಳಗೆ ಕಾಣುತ್ತೆ, ಬೆಳ್ಳಗೆ ಅನ್ನೋದು ಅವರು ಏಳನ್ನು ಸೇರಿದೆ ಶಾಸ್ತ್ರದಲ್ಲಿ ಸೇರಿದೆ, ಬೆಳ್ಳಗೆ ಕಾಣುತ್ತೆ. ಕೆಲವು ಬ್ಲೂ ವೈಲೆಟ್ ಎಲ್ಲ ಸೇರಿ ಬ್ಲೂ ಬ್ಲಾಕ್ ಎಲ್ಲ ಹೀಗೆ ಮುಖ್ಯವಾಗಿ ಮೂರು ಮೀಟರ್ ಕೊಟ್ಟು ಕೆಂಪು ಆರೆಂಜು ಅದು ಎಲ್ಲ ಆರ್ ಶೇಡ್ ಸಪರೇಟ್ ಇಷ್ಟ ಆಮೇಲೆ ಬ್ಲೂ ಇಂಡಿಗೋ ವೈಲೆಟ್ ಆರ್ ಶೇಡ್ ಸಪರೇಟ್ ಬ್ಲಾಕ್ ಕೆಂಪು ಕಪ್ಪು ಸೊ ಏನೆಲ್ಲ ಬೇಸಿಕಲಿ ಮೂರು ಬಣ್ಣಗಳು ಉಂಟು ಆ ಮೂರು ಬಣ್ಣಗಳ ಬೆರಕೆಯಿಂದ ಯಾವ ಬಣ್ಣವು ಮತ್ತೆ ಸೃಷ್ಟಿ ಆಗ್ತದೆ ಆ ಏರು ನಾಲ್ಕು ಅಂತ ಮಾಡ್ತಾರೆ ಇನ್ನೊಂದು ಕಳೆದಿತ್ತು ಭಗವಂತನಿಗೆ ನಾಲ್ಕು ಬಣ್ಣಗಳು ಅದು ಮೂಲವಾದ ಆ ಬಣ್ಣ ವಿನಿಶ್ರಾಡಿ ಜನಿಶ್ರ ಎಂದು ಆ ಬಣ್ಣಗಳನ್ನು ಬೆರೆಸಿದ ನೂರಾರು ಬಣ್ಣಗಳಾದವು ಹೀಗೆ ಮುಖ್ಯವಾಗಿ ಮೂರು ತತ್ವಗಳು ಮೂರು ಬಣ್ಣಗಳು ತಗೊಂಡು ಸೃಷ್ಟಿಯನ್ನು ಯದಗ್ನೇ ಲೋಹಿತಂ ರೂಪಂ ತೇಜಸ್ ತತ್ ರೂಪಂ ಭವತಿ ಬೆಂಕಿಯಲ್ಲಿ ಕೆಂಪು ಫ್ಲೇಮ್ಸ್ ಕಾಣುತ್ತದೆ ಅದು ತೇಜಸ್ಸಿನ ಅಂಶ ಆ ಕೆಂಪು ಬಣ್ಣ ಜಗತ್ತಿನ ಸೃಷ್ಟಿಯಾಗಿರ್ತಕ್ಕಂಥ ಜಗನ್ಮಾತೆ ಆಗಿರ್ತಕ್ಕಂಥ ರಜೋಮಾಲಿನಿ ಆಗಿರ್ತಕ್ಕಂಥ ವಿದ್ಯಾನಾಮಕನಾದ ಲಕ್ಷ್ಮಿ ಅಥವಾ ರಜೋ ಅಭಿಮಾನಿ ಮಾಡಿ ಜಗತ್ ಸೃಷ್ಟಿಯ ಮೂಲ ಕಾರಣ ಅಂತ ಚಂದ್ರಮುಖನ ಬಣ್ಣ ಸೊ ಅಗ್ನಿಯಲ್ಲಿ ಕೆಂಪು ಕಾಣುತ್ತಲ್ಲ ಅದು ಚಂದ್ರಮುಖ ಇರೋದ್ರಿಂದ ಕಾಲದಲ್ಲಿ ದಕ್ಷಿಣ ಇರೋದ್ರಿಂದ ಆತ್ರೇಯ ಬಣ್ಣ ಅಲ್ಲ ಅದು ಆಮೇಲೆ ಮತ್ತೆ ಬೆಳ್ಳ ಕಾಣುತ್ತದೆ ಹೆಚ್ಚು ಕ್ಲಮ್ ಕಾಣುತ್ತಲ್ಲ ಅದು ಬೆಂಕಿಯ ಬಣ್ಣ ಅಲ್ಲ ಮತ್ತೆ ಅಲ್ಲಿ ವಾಯ್ದೆ ಬರೀತಾರೆ ನೀರು ನರಗಿ ಮಾಡಿ ಅವರಲ್ಲಿ ಸೇರ್ಕೊಂಡದ್ರಿಂದ ಅವ್ರ ಬಣ್ಣ ಬಂತು ಅವರೊಂದೊಂದು ಕಲ್ಲಿಗೆ ಬ್ಲೂ ಎಲ್ಲ ಕಾಣುತ್ತಲ್ಲ ಹೌದು ಕತ್ತಿಗೆ ಕಚ್ಚ ಕತ್ತಿಗೆ ಕೆಟ್ಟದಾಗಿದ್ದರೆ ಕಲ್ಲಿಗೆ ಬಣ್ಣ ಬರುತ್ತೆ ಪ್ರಯತ್ನದಲ್ಲಿ ಅದು ಮತ್ತೆ ಪೃಥ್ವಿ ಅಂಶ ಪೃಥ್ವಿ ಅಂಶ ಮನೆ ಅದು ಶಿವನ ಬಣ್ಣ ಅದು ಎಂ ಕೃಷ್ಣಂಬಲ ಸಸ್ಯ ಹಾಗಾದ್ರೆ ಏನು ಬಣ್ಣಗಳು ಅಂದ್ರೆ ಇದು ಅರ್ಥ ಆಗ್ಬೇಕಾಗಿದ್ದರೆ ನನಗೆ ಬಣ್ಣ ಅಂದ್ರೆ ಏನು ಬಣ್ಣ ಬೆಂಕಿಯ ಬಣ್ಣ ಅಲ್ಲ ಬ್ರಹ್ಮನ ಬಣ್ಣ ಬೆಂಕಿಯ ಬಣ್ಣ ಅಲ್ಲ ವಾಯುದೇವರ ಬಣ್ಣ ಬೆಂಕಿಯ ಬಣ್ಣ ಅಲ್ಲ ಶಿವನ ಬಣ್ಣ ಕಪ್ಪು ಏನು ಕಾಣುತ್ತೆ ಬೆಂಕಿಯಲ್ಲಿ ಕಪ್ಪಿನ ಅಂಶ ಮತ್ತು ಔಟರ್ ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲಾಕ್ ಅಲ್ಲ ಅದು ಶಿವನ ಬಣ್ಣ ಬಿಳಿ ಬ್ರೈಟ್ನೆಸ್ ಏನು ಕಾಣುತ್ತೆ ಅದೆಲ್ಲ ವಾಯುದೇವರ ಬಣ್ಣ ಕೆಂಪು ಮತ್ತು ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ರೈಟ್ ಏನು ಕಾಣುತ್ತೆ ಅದೆಲ್ಲವೂ ಆರೆಂಜ್ ಕಾವಿ ಬಣ್ಣ ಅದೆಲ್ಲವೂ ಬ್ರಹ್ಮದೇವರ ಬಣ್ಣ ಮತ್ತು ರಜೋಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿಯ ವಿದ್ಯಾನಾಮಕರಾದ ಲಕ್ಷ್ಮಿ ಬಣ್ಣ ಅದರಿಂದ ಅಗ್ನಿ ಮನೆಯೇ ಇಲ್ಲ ಎರವತ್ತೊಂದು ನೋಡಿ ಸ್ವಂತ ಬಣ್ಣವೇ ಇಲ್ಲ ಈಗೆಲ್ಲ ಆ ಬಣ್ಣ ಅಂದ್ರೆ ಬಣ್ಣ ಅಂದ್ರೆ ಏನು ಅಂದ್ರೆ ಅಗ್ನಿಯಲ್ಲಿ ಬಣ್ಣ ಕಾಣ್ತಾ ಇದೆ ಅಲ್ಲ ಅದರಿಂದ ಬಣ್ಣ ಅಂದ್ರೆ ಏನು ಅನ್ನೋದು ನಾವು ಅರ್ಥಮಾಡ್ಕೊಂಡು ಒಂದು ಮೂಲಭೂತವಾದ ಸಂಗತಿ ಏನಂದ್ರೆ ಬಣ್ಣ ಅನ್ನೋದು ಎನರ್ಜಿ ಬಣ್ಣ ಅಂದ್ರೆ ಎನರ್ಜಿ ಎನರ್ಜಿ ಹ್ಯಾಸ್ ಕಲರ್ ಈಗ ನಮ್ಮದು ಮ್ಯಾಟರ್ ಹ್ಯಾಸ್ ಕಲರ್ ಅಂತ ನಮಗೆ ಹೇಳಿಕೊಟ್ಟಿದ್ದ ಶಾಲೆ ಅದಲ್ಲ ನಿಜವಾಗಿ ಎನರ್ಜಿ ಆದ್ದರಿಂದಲೇ ಜ್ಞಾನಾನಂದಮಯನಾದ ಭಗವಂತನಲ್ಲಿ ಎಲ್ಲ ಬಣ್ಣಗಳು ಇವೆ ಯಾಕೆಂದ್ರೆ ಜ್ಞಾನಾನಂದ ಅನ್ನೋದು ಎನರ್ಜಿ ಅದು ಜೀವಸ್ವರೂಪ ಜ್ಞಾನಾನಂದಮಯನಾದ ಕರಚರಣಾದಿಗಳ ಆಕಾರ ಇದೆ ಬಣ್ಣ ಬಣ್ಣ ಇದ್ರೆ ಆಕಾರ ಎನರ್ಜಿ ಹ್ಯಾಸ್ ಕಲರ್ ಈ ವಿಷಯ ನಮಗೆ ಮೊದಲು ತಿಳಿದು ನಾವು ಶಾಲೆಯಲ್ಲಿ ತಿಳ್ಕೊಂಡು ಮ್ಯಾಟರ್ ಹ್ಯಾಸ್ ಕಲರ್ ದ್ರವ್ಯದಲ್ಲಿ ಗುಣ ಅಂತ ತರ್ಕಶಾಸ್ತ್ರ ಓದಿ ನಾವು ಎಂದು ತಿಳ್ಕೊಂಡಿದ್ದೆವು ಅದು ಮೊದಲ ಹೋಗಿ ತರ್ಕಶಾಸ್ತ್ರದಿಂದ ನಮ್ಮ ಅಥವಾ ಶಾಲೆಯಲ್ಲಿ ಬೇಕು ನಮಗೆ ವಿಜ್ಞಾನವು ಅಚಿತಾಭವಿಗಳಿದೆ ಅಂದ್ರೆ ಮ್ಯಾಟರ್ ಹ್ಯಾಸ್ ಕಲರ್ ನಮ್ಮಲ್ಲ ಎನರ್ಜಿ ಹ್ಯಾಸ್ ಕಲರ್ ಅದು ಬಹಳ ಸ್ಪಷ್ಟವಾಗಿ ಅಧ್ಯಾತ್ಮ ಸಾಧನೆ ಮಾಡುವವರಿಗೆ ಅನುಭವಿಸುವಂತಹ ಸಂಗತಿ ಅಧ್ಯಾತ್ಮದ ಸಾಧನೆ ಮಾಡದೆ ತಿಳಿಯುವ ಸಂಗತಿಯೇ ಅಲ್ಲ ಇವಾಗ ಇದು ನಾನು ಹಿಂದೆ ಹೇಳಿದ್ದೆ ಫಿಸಿಕಲ್ ಆರ್ ಒಬ್ಬ ಮನುಷ್ಯನ ದೇಹದಲ್ಲಿ ಹೊರಗಡೆ ಒಂದು ಬಣ್ಣದ ಪ್ರಭಾವಲಯ ಇದೆ ಅದು ಏನು ಬಣ್ಣ ಅದು ಇಟ್ ಇಸ್ ಎ ಮೆಂಟಲ್ ಎಕ್ಸ್ಪ್ರೆಷನ್ ಆಫ್ ಮೆಂಟಲ್ ಎನರ್ಜಿ ನಮ್ಮ ಮನಸ್ಸಿನಲ್ಲಿ ತುಂಬಾ ಪ್ರಸನ್ನತೆ ಇದ್ದಾಗ ಅದು ಹಳದಿ ಬಣ್ಣ ತೋರಿಸುತ್ತೆ ಸಮೃದ್ಧಿ ಇದ್ದಾಗ ಹಸಿರು ಬಣ್ಣ ತೋರಿಸುತ್ತೆ ಕೋಪ ಬಂದಾಗ ಕೆಂಪು ಬಣ್ಣ ತೋರಿಸುತ್ತೆ ಆದರೆ ಆ ಬಣ್ಣ ಯಾವುದಕ್ಕೂ ಕೋಪ ಅಂದ್ರೆ ಎನರ್ಜಿ ಬಣ್ಣ ಅದು ಒಳ್ಳೆಯವರಿಗೆ ಈ ಮ್ಯಾಟರ್ ಹ್ಯಾಸ್ ಕಲರ್ ಅಂದ್ರೆ ಕಾಣದೇ ಇಲ್ಲ ಎನರ್ಜಿಯ ಬಣ್ಣವನ್ನು ನೋಡುವ ಕಣ್ಣು ಬಳಸಿಕೊಂಡಾಗ ಅದು ಕಾಣ ಅದರಿಂದ ಎಲ್ಲ ಬಣ್ಣಗಳು ಇದಕ್ಕೆ ಶಕ್ತಿ ಆಧಾರ ಮಾಡಿದಂತಹ ದೇವತಾ ಶಕ್ತಿಗಳಂದು ಬಣ್ಣ ಮ್ಯಾಟರ್ ಅಂದಲ್ಲ ಜಡ ದ್ರವ್ಯದ್ದಲ್ಲ ಚೇತನದ್ದು ಬಣ್ಣ ಜಡ ಅದರಿಂದ ಇದಗ್ನೇ ರೋಹಿತಂ ರೂಪಂ ಅದ್ಯಾರದ್ದು ತೇಜಸ್ ಹಸ್ತದ ರೂಪಂ ಯತ್ ಶುಕ್ಲಂ ಗಲಭಾಂ ಯತ್ ಕೃಷ್ಣಂ ತದನ್ನಸ್ಯ ಅದಾದ್ರೆ ಪೃಥ್ವಿಯಂತೂ ತೇಜಸ್ ಅಭಿಮಾನ ದೇವತೆಗಳ ಮೂರು ಬಣ್ಣಗಳು ಸೇರಿ ಇದೊಂದು ಬಣ್ಣವನ್ನು ತಿಳಿಬೇಕು ಅದು ಒಂದು ಕೆಂಪು ಒಂದು ಬಿಳಿ ಒಂದು ಕಪ್ಪು ಎಲ್ಲ ಗಡಿಕೆ ಆಯ್ತು ಎಲ್ಲ ಗಡಿಕೆ ಅದು ಅವ್ರದ್ದು ಬಣ್ಣ ಅದೊಂದು ಏನಾಯ್ತೀಗ ಅಪಾಗಾದ ಪ್ರೇರ ಕೃತ್ವ ಅಗ್ನಿ ಅಗ್ನಿಯೇ ಅಲ್ಲ. ಅಗ್ನಿ ಅಂದ್ರೆ ಏನು? ಈ ಮೂರು ಬಣ್ಣಗಳಿಂದ ಕುಡಿಯುವ ವಸ್ತು ಅಲ್ಲ ಅದು. ಇದರಿಂದ ಅಲ್ಲೇ ಅಲ್ಲ ಸ್ವಂತ ಅಲ್ಲಿ ಬ್ರಹ್ಮದೇವರು ಕುಂದದಂತ ಕೆಂಪಾಯಿತು, ವಾಯುದೇವರು ಕುಂದದ ಬಿಳಿ ಆಯ್ತು, ರುದ್ರ ಬಸ್ ಕುಂದದಿಂದ ಕಪ್ಪಾಯಿತು. ಬೆಂಕಿಯ ಬಣ್ಣವೇ ಅಲ್ಲ ಅದು. ನಿಜವಾದ ಅಗ್ನಿ ಯಾರು? ಈ ದಶಿ ಯಾರು ಬಣ್ಣ ಕೊಟ್ಟರು ಅವರು? ನಿಜವಾದ ಇನ್ನೂ ನಿಜವಾದ ಅಗ್ನಿ ಯಾರು? ಈ ಮೂರೊಳಗೆ ಅಗ್ನಿ ಯಾರು ಕುಟ್ಟಿ ಯಾರು ನೀವು ನೋಡಿದ ಅವರು? ಅದಕ್ಕೆ ಅಗ್ನಿ ಶಬ್ದವ ಅತ್ಯತ್ವ ಮುಖ್ಯವಾಗಿ ಅಗ್ನಿಯಲ್ಲೇ ಅಲ್ಲ, ಅಪಾದಾದ ಅಗ್ನಿ ಅಗ್ನಿತ್ವ. ಸುಮ್ಮನೆ ನಾವು ಮಕ್ಕಳಿಗೆ ನಾಮಕರಣ ಮಾಡಿದಾಗ ಅಗ್ನಿ ಹೆಸರಿದೆ. ನಮ್ಮ ಮಕ್ಕಳಿಗೆ ನಾರಾಯಣ ಕೇಳುವ ಮಾಡುವ ಹೆಸರಿರ್ತೇವೆ. ಯಾರು ನಾರಾಯಣ? ಸುಮ್ಮನೆ ಅವನ ಹೆಸರು ಒಂದು ಇವನಿಗೆ ಇರೋದು ಕರಿವಾಗ ದೇವರ ಹೆಸರು ಬಂದು ಏನೇನೋ ಬೇಡ. ಹಾಗೆ ಅಗ್ನಿ ಅಂದ್ರೆ ಏನು? ಅಗ್ನಿಂದ್ರೆ ಈ ಮೂರು ಬಣ್ಣಗಳಿಂದ ವಿಶಿಷ್ಟವಾದ ಒಂದು ವಸ್ತು. ಈ ಮೂರು ಬಣ್ಣಗಳು ಆ ಬಣ್ಣ ಎನರ್ಜಿ ಕೊಡಕ್ಕೆ ಏನ್ ಮಾಡುತ್ತೆ? ಸುಡುವ ಕ್ರಿಯೆ. ಅದು ಆ ಎನರ್ಜಿ ಜಡದಲ್ಲ ಸುಡುವ ಕ್ರಿಯೆ ಕೂಡ. ಜಡಕ್ಕೆ ದಾಹಕತ್ವ ಇಲ್ಲ, ಚೇತನಕ್ಕೆ ಇರುವುದು ಶಕ್ತಿ. ಆದ್ರಿಂದ ದಾಹಕತ್ವ ಶಕ್ತಿ ಮತ್ತು ಬಣ್ಣ ಎನರ್ಜಿ ಇದೆಲ್ಲವೂ ಆ ಮೂರು ದೇವತೆಗಳಿಗೆ ಸಂಬಂಧಪಟ್ಟ ಅಗ್ನಿ ಶಬ್ದ. ಅಗ್ನಿಗಿಂತ ಹೆಚ್ಚು ಮುಖ್ಯವಾಗಿ ಶಿವನಿಗೆ ಹೆಸರು. ಅವನು ಕಾಲಾಂತರಿರುತ್ತ. ಅದಕ್ಕಿಂತ ಮುಖ್ಯವಾಗಿ ಶಿವನನ್ನು ಸಂಹಾರ ಮಾಡತಕ್ಕ ಶಕ್ತಿ ಉಳ್ಳ ಪ್ರಾಣದೇವರಿಗೆ ಅಗ್ನಿ ಶಬ್ದ. ಪ್ರಾಣಾಗ್ನೇ ಜಾಗೃತಿ ಪ್ರಾಣಾಗ್ನಿ ಅಗ್ನಿ ಪ್ರಾಣದೇವರು. ಪ್ರಾಣದೇವರಿಗೆ ಅಂದ್ರೆ ಅವರು ಸೀನಿಯರು, ಅವರು ಪೋಸ್ಟ್ ಸೀನಿಯರ್ ಪೋಸ್ಟ್ ಅವರು ಬ್ರಹ್ಮದೇವರು. ಅವರಿಗೂ ಅಗ್ನಿ ಶಬ್ದ ಬಂತು. ಮತ್ತೆ ಅಗ್ನಿ ಅಗ್ನಿ ಅಂದರೆ ಶ್ರೀ ನಾವು ಶ್ರೀ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡದೆ ಅಗ್ನಿ ಶಬ್ದದಿಂದ ಪ್ರಾರಂಭದಲ್ಲಿ ನಾವು ಕರೆದು ವಿದ್ವಂತರ ಸ್ಮರಣೆ ಇಲ್ಲ. ಹಿರಣ್ಯವರ್ಣ ಮರಣಿ ಸುವರ್ಣ ಜನಸ್ರಜಾಂ ಚಂದ್ರಾಂ ಹಿರಣ್ಣೀಂ ಲಕ್ಷ್ಮೀ ಜಾತವೇದೋ ಮಹಾಮಹ ಅಗ್ನಿನಾರಾಯಣನೇ. ನಿನ್ನ ಪತ್ನಿಯಾದ ಅಗ್ನಿ ಶಕ್ತಿಯನ್ನ ನನ್ನ ಮೇಲೆ ಅನುಗ್ರಹ ಮಾಡುವಂತೆ ಮಾಡು, ಅವಳು ನನ್ನಲ್ಲಿ ನೆಲೆಸಿ ನನ್ನ ಸಂಪತ್ಪದಾಗುವಂತೆ ಮಾಡು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅಗ್ನಿ ಅನ್ನೋದು ಮತ್ತೊಂದು. ಹೀಗಾದ್ರೆ ಅಗ್ನಿ ಶಬ್ದಕ್ಕೆ ಶಿವ ಅಂತ, ಅದಕ್ಕಿಂತ ಮುಖ್ಯವಾಗಿ ವಾಯುದೇವರು ಅದಕ್ಕೆ ಮುಖ್ಯವಾಗಿ ತಮ್ಮ ಕಾಂತ. ಅದಕ್ಕಿಂತ ಮುಖ್ಯ ಅಗ್ನಿ ಇದ್ರೆ ಅತಿ ಪ್ರಳಯಕಾಲ ದುರ್ಗಾರು ಸಂಹಾರ ಮಾಡಿಕೊಂಡು ದುರ್ಗಾರು. ಅದಕ್ಕಿಂತಲೂ ಮುಖ್ಯ ಕಾಲಾದ್ರಿಂದ ಕಾಲ ಅಂದ್ರೆ ಯಸ್ಯ ಕರಾಳೋಳಂ ಚಕ್ರಂ ಕಾಲ ಪರ ಸಹಿ ಕರಾಳೋಳಂ. ಚಕ್ರಾಭಿಮಾನಿನಿಯಾಗಿರತಕ್ಕಂತಹ ದುರ್ಗಾ ರೂಪಕ್ಕೆ ಕಾಲ ಅದೇ ಕಾಲ ಸಂಹಾರಕವಾದ ಅಗ್ನಿ ದುರ್ಗಾ ಅವಳು ಅಗ್ನಿ. ಅದೆಲ್ಲಕ್ಕೂ ಅಗ್ನಿ ನಾರಾಯಣ. ಅಗ್ನಿ ನೀನೇ ಪೂಜಿತ ಯಸ್ಯ ದೇವ ಬದ್ವಿಜಂ. ಎಲ್ಲವನ್ನೂ ಸಂಹಾರ ಮಾಡ್ತಕ್ಕಂಥ ಇವರೊಳಗೂ ಅಂತರ್ಯಾಮಿಯಾಗಿ ಎಲ್ಲರಿಗೂ ಶಕ್ತಿ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಿಜವಾದ ಅಗ್ನಿ ಅಂತ ಶಬ್ದ. ಏನಾಯ್ತಾದ್ರಿಂದ ಅಪಾಗಾದ ಅಗ್ನಿಯರ ಅಗ್ನಿತ್ವ. ನಾವು ಅಗ್ನಿಯೇ ಅಗ್ನಿ ತಿಳ್ಕೊಂಡಿದ್ರೆ ಹೊರಡೋದಿಲ್ಲ. ಅದು ನಾವು ತಿಳ್ಕೊಂಡು ಅದು ನಿಜವಾದ ಅಗ್ನಿ ಅಲ್ಲ, ಅದು ಅಗ್ನಿ ಆದದ್ದು ಈ ಇಷ್ಟು ಮಂದಿಗಿಂತ. ಅದು ನಿಜವಾದ ಅಗ್ನಿ ಶಬ್ದ ವಚನವರು. ಅದರಿಂದ ಹೇಳ್ತಾರೆ ವಾಚಾರಂಭಿಕಾರೋ ನಾಮ ಧ್ಯೇಯಂ. ಈ ಹೆಸರು ಉಂಟಲ್ಲ ಅಗ್ನಿ ಅಗ್ನಿ ಅನ್ನೋ ಹೆಸರು, ಅದು ಸುಮ್ಮನೆ ಅದಕ್ಕೊಂದು ಹೆಸರು ಇರಬೇಕಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ಮಾತಿನ ಕ್ರಿಯೆಯನ್ನು ನಡೆಸುವುದಕ್ಕೋಸ್ಕರ ವಿವಿಧ ಆಕಾರದ ವಸ್ತುಗಳಿಗೆ ವಿಭಿನ್ನವಾದಂತಹ ನಾಮಧೇಯನ್ನು ಇಟ್ಟದ್ದು. ಅಗ್ನಿ ಇಂದ್ರ ಯಮ ವರುಣ ಕುಬೇರ ಇದೇನೋ ಹೆಸರುಗಳನ್ನು ಇಟ್ಟುಕೊಂಡು ಅವು ನಾಮಧೇಯ ವಿಕಾರ ಮೂಲ ಆಕಾರ ಅಲ್ಲ. ಅದು ವಿವಿಧ ಆಕಾರ ಕೊಟ್ಟಿರ್ತಕ್ಕಂಥ ವಸ್ತುವಿಗೆ ತಿಳಿದುಕೊಂಡು ವಿವಿಧ ಆಕಾರ ಕೊಟ್ಟಂತಕ್ಕೆ ಮಾತಾಡೋದಕ್ಕೋಸ್ಕರ ಶಬ್ದ. ಮತ್ತೆ ನಾಮಧೇಯ ಸತ್ಯಂ ನಾಮಧೇಯ ಪ್ರತಿಕೆ ನಿಜವಾದ ಸತ್ಯಾದ ಮುಖ್ಯ ಪ್ರಧಾನ ನಿಜವಾದ ಹೆಸರು. ಏನೇ ರೂಪಾಣಿ ಕೇವಲ ಸತ್ಯ. ಆ ಮೂರು ರೂಪಗಳಿವೆ ಅಲ್ಲ ಅವರಿದ್ದೇ ಇದು ಹೆಸರು. ಅದೊಂದು ಇದು ಮೂರು ರೂಪದ ಹೆಸರು ಅಂದ್ರೆ ಕಪ್ಪಿನ ಹೆಸರು ಅಗ್ನಿ ಇದ್ದ ಶಿವನ ಹೆಸರು, ಬಿಳಿಯ ಹೆಸರು ಅಗ್ನಿ ಇದ್ದರೆ ಬೈದೇವರ ಹೆಸರು, ಕಪ್ಪಿನ ಹೆಸರು ಅಗ್ನಿ ಇದ್ದರೆ ಬ್ರಹ್ಮದೇವರ ಹೆಸರು. ಇವು ಮೂವರಿಗಿಂತಲೂ ಮುಖ್ಯವಾಗಿ ಅಗ್ನಿ ಅಂದ್ರೆ ಕಾಲಾಗ್ನಿ ನಾಮಕರಾಗಿರತಕ್ಕಂಥ ಲಕ್ಷ್ಮಿ. ಎಲ್ಲಕ್ಕೂ ಮುಖ್ಯವಾಗಿ ಅಗ್ನಿ ಶಬ್ದವಾಚನಾಗಿರ್ತಕ್ಕಂಥ ಅಗ್ನಿ ಅಂತರ್ಗತನಾದ ಭಗವಂತನ ಹೆಸರು ಪರಮ ಮುಖ್ಯವರ್ತ. ಹೀಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಎಲ್ಲ ಶಬ್ದವಾಚ್ಯನಾಗಿ ಭಗವಂತ ಇದ್ದ ನಮ್ಮ ಅವನನ್ನು ತಿಳ್ಕೊಳ್ಳದೆ ಇದ್ದ ಅಹಂಕಾರ ಮಾಡೋದಾಗಿ ಮಾತಾಡ. ಇಷ್ಟೆಲ್ಲ ಹೇಳಿ ಅಲ್ಲೇ ಆಚಾರ ಭಾಷೆಯಲ್ಲಿಟ್ಟ ಎಲ್ಲವನ್ನೂ ಸೃಷ್ಟಿ ಮಾಡಿ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಸರ್ವೋತ್ತಮವಾದ ಭಗವಂತನಿಗೆ ಅಹಂಕಾರ ಇಲ್ಲ. ಏನು ಗೊತ್ತಿಲ್ಲದೆ ಇದ್ದ ಅಹಂಕಾರ ಕೊಡು ಯಾಕಪ್ಪ? ಏನು ಗೊತ್ತಿಲ್ಲದೆ ಅಹಂಕಾರ, ಗೊತ್ತಿಲ್ಲದೆ ಇರುವುದೇ ಒಂದು ಅಹಂಕಾರ. ಇದೇ ವಿಚಿತ್ರ ಅಂದ್ರೆ ಅಹಂಕಾರಕ್ಕೆ ಕೂಡ ಗೊತ್ತಿಲ್ಲದೆ ಇರುವುದೇ. ಜ್ಞಾನದಿಂದ ಅಹಂಕಾರ ಬರುವುದಿಲ್ಲ. ವಿದ್ಯಾಗದಾದ ವಿನಯ ಅದರಿಂದ ವಿದ್ಯೆ ಅಲಂಕಾರ ಅಲಂಕಾರ ಉಂಟು ವಿದ್ಯೆ ಇಲ್ಲ ಅಂತ ಅರ್ಥ. ಸಮಜ ಅಂತ ಹೇಳಿದರೆ ಸ್ಫೂರ್ಣ ತಿಳಿದವನಿಗೆ ಅಲಂಕಾರ ಇಲ್ಲ, ಭಗವಂತನಿಗೆ ಅಲಂಕಾರ ಇಲ್ಲ. ಅವನು ಮುಕ್ತವತ್ಸರ ಮುಕ್ತಪರಾಧೀನ ವಿದ್ಯಾಂ ಸ್ವಭಾವವೇ ಪ್ರತಿಕೂಲ ವೃತ್ತಿ. ಜ್ಞಾನಿಗಳಿಗೆ ವಿರೋಧ ಮಾತನ್ನ ತೋರಣ ಕಡಿದಂತೆ ತಮ್ಮಷ್ಟು ಸೌಜನ್ಯದಿಂದ ಮಾತಾಡ್ತಾರೆ ಜ್ಞಾನಿಗಳ ಹತ್ರ. ಈ ವಿಜಯದಲ್ಲಿ ಸರ್ಕಾರಗಳು ಶಾಪ ಕೊಟ್ಟರು, ಭಗವಂತ ಬಂದು ನನ್ನ ಹಬ್ಬ ನನ್ನ ಮೃತ್ಯು ಮಾಡಿದ ತಪ್ಪು ನನ್ನ ತಪ್ಪು ನನ್ನ ಕ್ಷಮಿಸಿದ್ದು ಹೇಳ್ತಾರೆ. ಈ ಸೌಜನ್ಯ ಯಾರಿಗೆ? ಯಾರನ್ನು ಕೇಳುವರೇ ಇರುವ ಜಗತ್ತಲ್ಲಿ ಯಾವುದು ಸರ್ವೋತ್ತಮದ್ದು ಅವರಲ್ಲಿ ಅಂತಹ ಸೌಜನ್ಯ. ನಾವು ಏನು ಗೊತ್ತಿರೋದು ಯಾಕ ಅಹಂಕಾರ ಮಧ್ಯ ಅಂತ ಅಂತ ಒಂದು ಪ್ರಶ್ನೆ ನಾಡ ಮಗನಾಗಿ. ಅದಕ್ಕೆ ಈ ಸೃಷ್ಟಿಯ ಮಹತ್ವ ಹೇಳಿದ್ದು ಎಲ್ಲವನ್ನು ಸೃಷ್ಟಿ ಮಾಡುವ ಜಗತ್ತಿನ ಮೂಲ ಶಕ್ತಿಗಳಾಗಿರ್ತಕ್ಕಂಥ ಬ್ರಹ್ಮ ವಾಯುಶ್ವ ಮತ್ತು ಮಾತೃಶಕ್ತಿಯಾದ ಲಕ್ಷ್ಮಿ ಇವರೊಳಗೂ ಅಂತರ್ಯಾಮಿಯಾಗಿ ಅದನ್ನು ಧನಾಮಕರಾಗಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ಳದೆ ಏನು ಅಹಂಕಾರ? ಯಾಕೆ ಈ ಹಾರಾಟ? ಏನೇನೋ ಮತ್ತು ವಿದ್ಯಾಮದ ಕುಲಮದ ಜಾತಿ ಮದ ಧನ ಮದ ಅಧಿಕಾರ ಮದ ಈ ಅಹಂಕಾರಗಳೆಲ್ಲ ಅಂತಶೂನ್ಯಲ್ಲಪ್ಪ. ಯಾವುದಿದು ಯಾವ ಕುಲ ಯಾವ ಜಾತಿ ಯಾವ ಅಧಿಕಾರ ಯಾವ ಏನೇನೋ ಮತಗಳು ವಿದ್ಯಾಮದ ಕುಲಮದ ಜಾತಿ ಮದ ಧನ ಮದ ಅಧಿಕಾರ ಮದ ಈ ಅಹಂಕಾರಗಳೆಲ್ಲ ಅರ್ಥಶೂನ್ಯಲ್ಲಪ್ಪ. ಯಾವುದಿದು ಯಾವ ಕುಲ ಯಾವ ಜಾತಿ ಯಾವ ಅಧಿಕಾರ ಯಾವ ಸಂಪತ್ತು ಯಾವ ಜನ್ಮದ್ದು? ಒಂದು ಜನ್ಮದಲ್ಲಿ ಇಷ್ಟು ಜನ್ಮದಲ್ಲಿ ಮುಂದೆ ಇಷ್ಟು ಒಂದು ಜನ್ಮದ್ದೇ ನಾನು ತಿಳ್ಕೊಂಡು ಅದರ ಜೊತೆಗೆ ಐಡೆಂಟಿಫಿಕೇಶನ್ ಮಾಡಿಕೊಂಡು ಅಹಂಕಾರದಲ್ಲಿ ದೇವತ್ತ ಒಂದು ಜೀವನ ಗತಿ ಏನು? ನಾವು ಒಂದು ಜನ್ಮದ ಪ್ರತಿಷ್ಠೆ ಮಾಡುತ್ತೋ ಅದು ಹಿಂದೆ ಏನಾಗಿತ್ತು ಎಲ್ಲಿತ್ತು ಈ ಜನ ಮದ ಹಿಂದೆ ಬಳಸಿದ ಬಹಳ ಕಷ್ಟಪಟ್ಟಿತ್ತು ಆ ಬಡತನದ ಕಷ್ಟಕ್ಕೆ ಕಾರಣ ಯಾವ ಜನ್ಮದ ಮನೆ ಈ ಜೀವನ ಗತಿಯಲ್ಲಿ ಎಷ್ಟು ಕಾಲ ನೀವು ಇಂಥ ಅಹಂಕಾರ ಬರಬಾರದಪ್ಪ. ಭಗವಂತನ ಮುಂದೆ ನಾವೆಲ್ಲರೂ ಸಣ್ಣ ವಸ್ತು ನಮ್ಮ ಇದು ಮುಖ್ಯ ಬೇಕು. ನಾವು ಎಲ್ಲರೂ ಅಗ್ನಿ ಏನೇ ಅಗ್ನಿ ಇಲ್ಲಿ ಬಂದಿದೆ ಅಗ್ನಿ ಇದ್ರೆ ಭಗವಂತ ಅಪಾಗಾದ ಅಗ್ನಿಯರ ಬಿಡಿತ್ತು ಅವನೇ ಅಗ್ನಿ ಅಗ್ನಿ ಹೆಸರು ಅಗ್ನಿ ಏರೆ ಅಗ್ನಿ ನಾನು ಸ್ವರ ಇದೆ ಎನ್ನುವುದು ಈ ಅನ್ನುವ ಅಕ್ಷರ ವರ್ಣ ಉದಾತ್ತ ಅಂದರೆ ಅಗ್ನಿ ಈ ಎನ್ನುವುದು ಅದು ಪ್ರತಿಯ ಸ್ವರದಲ್ಲಿದೆ ಆದರೆ ಐದು ಮೂರು ಸ್ವರಿತದಲ್ಲಿದೆ. ಸ್ವರಿತ ಸ್ವರ ಆದ್ಮೇಲೆ ಅಗ್ನಿ ಮೂಲಭೂತವಾಗಿ ನಾಲ್ಕೇ ಸ್ವರಗಳು ಇರುವುದು ಬೇಕು. ಉದಾತ್ತ ಉದಾತ್ತ ಸ್ವರಿತ ಪಕ್ಷ ಮೊದಲೇ ನೋಡಿ ಅಗ್ನಿ ಅಗ್ನಿ ಅಗ ಅಗರಿ ಯಾವುದು ಚಲಿಸುವುದಿಲ್ಲವೋ ಅಂತದಕ್ಕೆ ಚಲನೆ ಕೊಡತಕ್ಕಂತಹ ವಸ್ತು. ಅಪಾದ ಅಗ್ನಿ ಅದು ಅಗ್ನಿಯ ಶಕ್ತಿಯಲ್ಲ ಮತ್ತೆ ಭಗವಂತನ ಶಕ್ತಿಯಾಗೆ ಅಗ್ನಿ ಆ ಅನ್ನುವುದು ಅಗ ಅನ್ನುವುದಲ್ಲಿ ಆ ಅದು ಶಬ್ದ ಅದು ಅನ್ನುವಲ್ಲಿ ಸ್ವರ ಒಂದೇ ಅದಕ್ಕೆ ಅನುದಾತ್ತ ಒಂದು ಧಾರ್ಯಮೇವ ಅನುದಾತ್ತಾರ್ಥ ಅಗ ಅಂದರೆ ಚಂಚಲಾದ ಸ್ವತಃ ಚಲನಶೀಲವಲ್ಲದ ನಿಷ್ಕ್ರಿಯವಾದ ವಸ್ತು. ಚಲನೆ ಇಲ್ಲದೆ ಇದ್ರೂ ಸ್ವಲ್ಪ ಸ್ವಲ್ಪ ಜ್ಞಾನ ಬಂದಮೇಲೆ ಚಲಿಸಬಹುದು ಅಂದ್ರೆ ಅನುದಾತ್ತ ಅಂದ್ರೆ ಚಲನ ಇಲ್ಲ ಅನ್ನೋದು ದೃಢ. ಭಗವಂತ ಚಲಿಸದೆ ಚಲನ ಶಕ್ತಿ ಭಗವಂತ ಮನೆಗೆ ಕೂತು ಅದಕ್ಕೆ ಚಾಲನೆ ಕೊಡದೇ ಇದ್ರೆ ಅದು ಸ್ವತಃ ಎಲ್ಲೂ ಚಲಿಸಲಾರದು. ಅನುದಾತ್ತ ಗಟ್ಟಿಯಾಗಿ ಚಲನ ಇಲ್ಲ ಅನ್ನೋದು ಗಟ್ಟಿ ವಿಷಯ. ಮತ್ತೆ ಅದಕ್ಕೆ ಚಲನ ಕೊಡುತ್ತಾರೆ ಯಾರು? ಅಲ್ಲಿ ಸ್ವರಿತವನು ಅಂದ್ರೆ ನೀಚತ ಸ್ವರಿತಸ್ಯ ಅರ್ಥ ಅವನ ಮುಂದೆ ನಾನು ಸಹಮಸ್ತಿ ಅವನು ಅಗ್ನಿ ಮುಖ್ಯ ಸರ್ವೋತ್ತಮ ನಾನು ಒಂದು ಸಣ್ಣ ಅನುಕರವಾದ ಅವನ ಮುಂದೆ ಕ್ಷುದ್ರ ಜಂತು ನಾನು ನೀಚತ ಅಗ್ನಿ ನಾನು ಸಾಧ್ಯಪಟ್ಟೆ ನೀನು ಬ್ರಹ್ಮ ಆಗುವುದಲ್ಲವಾದ್ರೆ ಪ್ರತ್ಯಯಸ್ಯ ಯಥಾಸ್ಥಿತಿ ಅದು ಎಂದೂ ಬದಲಾಗುವಂತಹದ್ದಲ್ಲ ಅದರ ನಿತ್ಯತ್ವ ನಿನ್ನ ನಿತ್ಯತ್ವ ಯಥಾಸ್ಥಿತವಾಗಿ ಸದಾಕಾಲ ಇರುವಂತದ್ದು ವಿವೇಕದಲ್ಲಿ ಅರ್ಥ ಮಾಡುವುದಿಲ್ಲ ಆದ್ದರಿಂದ ಅಪಾಗಾತ್ ಎಂದೂ ಅಗ್ನಿ ಅಗ್ನಿ ಶಬ್ದದ ಮುಖ್ಯ ಅರ್ಥ ಆಗೋದು ಸಾಧ್ಯವೇ ಇಲ್ಲ ಅಪಾಗಾತ್ ಅಗ್ನಿಯ ನಿತ್ಯತ್ವ ಅದು ಯಥಾಸ್ಥಿತಿ ಮತ್ತೆ ಅದರ ನಿಯಾಮಕ ಶಕ್ತಿಗಳಾಗಿರತಕ್ಕಂಥ ಬ್ರಹ್ಮ ವಾಯು ಶಿವ ಮತ್ತು ಲಕ್ಷ್ಮಿ ಮುಖ್ಯವಾದ ಅಗ್ನಿಶಬ್ದ ವಾಕ್ಯರು ಮತ್ತು ವಿಷಯ ಇದರಿಂದ ಸ್ಪಷ್ಟ ಆಗಿದೆ ಈ ತ್ರಿವೃತ್ತ ಕರಣದಿಂದ ಈ ಪ್ರಪಂಚದಲ್ಲಿ ಏನೇನು ವಸ್ತು ನಿರ್ಮಾಣ ಆಗಿದೆ ಆ ವಸ್ತುಗಳಿಗೆ ಏನೇನು ಹೆಸರುಗಳಿವೆ ಅದೆಲ್ಲವೂ ಮುಖ್ಯವಾಗಿ ಶಿವನ ಹೆಸರು ಗಮನಿಸಿ ಶಿವನಿಗಿಂತ ಮುಖ್ಯವಾಗಿ ವಾಯುದೇವರ ಹೆಸರು ವಾಯುದೇವರಿಗಿಂತ ಮುಖ್ಯವಾಗಿ ಬ್ರಹ್ಮದೇವರ ಹೆಸರು ಸುಮಾರಾಗಿ ಮುಖ್ಯ ಅಲ್ಲ ಸಮಾನ ಅಂತ ಹೇಳಬಹುದು ಅದು ಪದಕೃತ ಶ್ರೇಷ್ಠತ್ವ ಇದೆ ಬ್ರಹ್ಮದೇವರಿಗಿಂತಲೂ ಮುಖ್ಯವಾಗಿ ಲಕ್ಷ್ಮಿ ನಾರಾಯಣ ಹಾಗಾದ್ರೆ ಪ್ರಪಂಚ ವಾಚನವಾದ ಸಂಸ್ಥ ಶಬ್ದ ವಾಚನ ಶಿವರಿಗೂ ಇದೆ ಅದು ಅಪೂರ್ವ ಸಂಗತಿಯನ್ನು ಇಲ್ಲಿ ಆಚಾರ ಅಪಾಗಾದ ಅಗ್ನಿ ಅಗ್ನಿ ಅಗ್ನಿ ಅಲ್ಲ ಇದರೊಳಗಿರ್ತಕ್ಕ ಶಿವ ಅದರೊಳಗಿರ್ತಕ್ಕಂಥ ಪ್ರಾಣದೇವರು ಬ್ರಹ್ಮದೇವರು ಅವರಿಬ್ಬರೊಳಗೂ ಮೂರೊಳಗೂ ಇರತಕ್ಕ ಲಕ್ಷ್ಮಿ ಈ ನಾಲ್ಕು ಜನರೊಳಗೆ ಇರತಕ್ಕ ನಾರಾಯಣ ಮುಖ್ಯವಾದ ಅಪಾಗಾದ ಅಗ್ನಿ ಅಗ್ನಿ ಆಮೇಲೆ ಈ ಒಂದು ಅಗ್ನಿ ಭೂಮಿಯಲ್ಲಿ ಕಾಣತಕ್ಕಂಥ ಬೆಳಕನ್ನು ಇಟ್ಟುಕೊಂಡು ಮಾಡಿ ಯದಾದಿತ್ಯಸ್ಯ ರೋಹಿತಂ ರೂಪಂ ತೇಜಸತ್ತದ್ರೂಪಂ ಭವತಿ ಯಚ್ಚುಕ್ರಂ ತದಪಾಪ್ಯ ಕೃಷ್ಣಂ ತದನ್ನಸ್ಯ ಅಪಾಗಾದಾದಿತ್ಯಸ್ಯ ಆದಿತ್ಯತ್ವಂ ಇದು ಬಿಡಿ ಆಕಾಶದಲ್ಲಿ ಸೂರ್ಯ ಇದ್ದಾರೆ ನಾವು ಕಾಣುವ ಬೆಳಕುಗಳಲ್ಲೇ ಮಹಾಬೆಳಕು ಅದು ಕೂಡ ಸ್ವಚ್ಛವಾದ ಬೆಂಕಿಯಲ್ಲ ಮತ್ತೆ ಮಣ್ಣು ಬೆಂಕಿಯ ಕಲಬೆರಕೆ ಇದು ಕಲಬೆರಕೆ ಎಲ್ಲ ಕಲಬೆರಕೆ ಆಗಿಬಿಟ್ಟಿದೆ ಇವತ್ತು ಪ್ರಪಂಚ ಅದು ಶುದ್ಧ ಬೆಂಕಿಯಲ್ಲ ಅದು ಕಲಬೆರಕೆ ಅಲ್ಲಿ ಯದಾಗ್ನೇ ರೋಹಿತಂ ರೂಪಂ ಯದಾದಿತ್ಯ ಜನೋಹಿತ ರೂಪಂ ತೇಜಸ್ ಸೂರ್ಯದಲ್ಲಿಯೂ ಕೆಂಪು ಕುದಿಸುವಾಗ ಕಾಣುತ್ತೆ ಕೆಂಪು ಆಸ್ಪೆಕ್ಟ್ ಹೆಚ್ಚು ಹೈಲೈಟ್ ಆಗಿ ಕಾಣುತ್ತೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಹೀಗೆ ಬೆಳ್ಳಾಗಿ ರೇಸ್ ಬಂದಾಗ ಕೆಂಪು ಕಾಣುತ್ತೆ ಸ್ಟ್ರೈಟ್ ಬಂದಾಗ ಬೆಳ್ಳಗೆ ಕಾಣುತ್ತೆ ಮಂಚ ಒಮ್ಮೊಮ್ಮೆ ಸ್ವಲ್ಪ ಬ್ಲ್ಯಾಕಿಶ್ ಕಾಣುತ್ತೆ ಅದು ಯಾವಾಗ ತಮಾಷೆ ಸೂರ್ಯನ ಕಪ್ಪು ಕಾಣಬೇಕಾದ್ರೆ ಸೂರ್ಯನ ನೋಡ್ತಾ ಇರಬೇಕು ಕಪ್ಪು ಕಾಣಿಸ್ತು ಆ ಪ್ರಕಾರ ಕಣ್ಣು ಮುಗ್ಗಿದಾಗ ಬ್ಲ್ಯಾಕಿಶ್ ಆಸ್ಪೆಕ್ಟ್ ಮೂರು ಬಣ್ಣಗಳು ಸೂರ್ಯನಲ್ಲಿ ಇರೋದು ಕೆಂಪು ಬೆಳಿ ಕಪ್ಪು ಆದಿತ್ಯಸ್ಯ ರೋಹಿತಂ ರೂಪಂ ತೇಜಸ್ಸಂತದ್ರೂಪ ಸೂರ್ಯದಲ್ಲಿ ಇರತಕ್ಕಂಥ ಕೆಂಪು ಅದು ಲಕ್ಷ್ಮಿಯದ್ದು ಮತ್ತು ಚತುರ್ಮುಖರಿಂದ ಬಂದದ್ದು ಶುಕ್ರಂ ತದಪಾ ವಾಯುದೇವರಿಂದ ಬಂದದ್ದು ಬಿಳಿ ಕೃಷ್ಣಂ ತದನ್ನಸ್ಯ ಕಪ್ಪು ಬಣ್ಣ ಶಿವನಿಂದ ಬಂದದ್ದು ಅದರಿಂದ ಸೂರ್ಯನ ಒಳಗೆ ನಿಯಾಮಕ ಶಕ್ತಿಗಳಾಗಿ ಶಿವ ಇದ್ದಾನೆ ಯಾಕಂದ್ರೆ ರಸ ಜನರಸ ನಲಾದಿಲೀಯಸ್ವಿ ವಸ್ತು ಬಯಷ್ಟು ಪ್ರತಿಷ್ಠ ನಿತ್ಯ ಪ್ರಜಾನಿ ಮುತ್ಯಷ್ಟಕಂ ಸೂರ್ಯನೊಳಗೆ ಚಂದ್ರನೊಳಗೆ ತುಂಬಿರುವುದು ನೀನು ಅಷ್ಟಮೂರ್ತಿ ಶಿವನು ಅಷ್ಟಮೂರ್ತಿ ಸೂರ್ಯಾಂತರ್ಗತನಾಗಿರ್ತಕ್ಕವನು ಬ್ರಹ್ಮದೇವರು ಬ್ರಹ್ಮದೇವರು ಲಕ್ಷ್ಮಿ ಆದರೆ ಸೂರ್ಯನಾರಾಯಣ ಯದಾದಿತ್ಯಸ್ಯ ಲೋಹಿತಂ ರೂಪಂ ಸಚ್ಚು ತೇಜಸ್ಸಹ ತದ್ರೂಪಂ ಅದರಲ್ಲಿರತಕ್ಕಂಥ ಕೆಂಪು ತೇಜಸ್ಸಿನ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿಗೆ ಚತುರ್ಮುಖನಿಗೆ ಸಂದೇಶ ಹೆಚ್ಚು ಕ್ರಮ ಗದಪ ಸೂರ್ಯನಲ್ಲಿ ಕಾಣತಕ್ಕಂಥ ಬಿಳಿ ಬಣ್ಣ ಕಪ್ಪಿನ ಅಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಸಂದೇಶ ಯತ್ಕೃಷ್ಣಸ್ಯ ಕಪ್ಪು ಬಣ್ಣ ಅದು ಶಿವ ಅನ್ನಾಭಿಮಾನಿ ಪೃಥ್ವೀಭಿಮಾನಿ ಆಗಿರತಕ್ಕಂಥ ಶಿವನಿಗೆ ಸಂದೇಶ ಮಣ್ಣಿನ ಅಭಿಮಾನಿ ಆಗುತ್ತೆ ಮನೆಯು ಏನಾಯ್ತು ಒಟ್ಟಿಗೆ ಈ ಮೂರು ರೂಪಗಳಿಂದ ಅದರೊಂದು ಎನರ್ಜಿ ನಿರ್ಮಾಣ ಆಗಿತ್ತು ಎನರ್ಜಿ ಮಾಡಿ ಆದತ್ತೆ ಅದಕ್ಕೆ ಆದಿತ್ಯ ಅಂತ ಹೆಸರು ಯಾಕೆ ಆದತ್ತೆ ಇತ್ಯಾದಿತ್ಯ ನೆಲದಿಂದ ನೀರನ್ನು ಹೀರುವವನು ಅಂತ ಆದಿತ್ಯ ಆದತ್ತೆ ಹೀರು ಯಾವುದನ್ನ ನೀರನ್ನು ಹೀರಿ ಆದಿತ್ಯ ಜಾಯ ಮತ್ತೆ ಮಳೆ ಬರೆಸುವುದು ಮೂರನೇ ನೆಲದಿಂದ ಹೊರಡು ಸೂರ್ಯಕಿರಣದ ಉಷ್ಣದಿಂದ ನೆಲದ ನೀರು ಆವಿಯಾಗಿ ಮೇಲಕ್ಕೆ ಹೋಗ್ಬೇಕು ಅದು ಮತ್ತೆ ಮಳೆಯಾಗಿ ಬರಬೇಕು ಅದರಿಂದ ಆದತ್ತೆ ಇದೆ ಆದಿತ್ಯ ಒಂದರ್ಥ ನೀರನ್ನ ಹೀರುವವನು ಅದರ ಜೊತೆಗೆ ನೀರು ಕುಡಿದವರನ್ನು ಹೀರುತ್ತಾರೆ ನಮ್ಮ ಆಯುಷ್ಯವನ್ನು ಹೀರುವವರು ಅವರು ಒಂದು ದಿವಸ ಇವತ್ತು ಸೂರ್ಯೋದಯ ಆಯಿತು ನಾಳೆ ಮತ್ತೆ ಸೂರ್ಯೋದಯ ಆಯಿತು ಅಂದಾಗ ನಮ್ಮ ಆಯುಷ್ಯನ 24 ವರ್ಷ ಗಂಟೆಗಳು ತೀರಿಬಿಟ್ಟ ಅಂದ್ರೆ ನಾವು ಸಾವಿರ 24 ಗಂಟೆ ಹತ್ರ